ಹೇಳಬಹುದು. ಯಾಕೆ ಅಂತಂದ್ರೆ ಯಾವುದೇ ಒಂದು ಯೋಜನೆ ಸಮರ್ಥವಾಗಿ ಅನುಷ್ಠಾನಗೊಂಡಾಗ ಮಾತ್ರ ಜನರು ಅದರ ಮೂಲಕ ಒಂದು ರೀತಿಯ ಜೀವನವನ್ನು ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಒಂದು ರೀತಿ ಮುಖವಾಣಿಯ ಹಾಗೆ ಇಂದಿನ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಅನಿಸುತ್ತೆ. ಯಾಕೆ ಅಂತಂದ್ರೆ ಫಲಾನುಭವಿಗಳು ಅಂತಂದ್ರೆ ಅವರು ಗ್ರಾಮೀಣ ಪ್ರದೇಶದ ಫಲಾನುಭವಿಗಳು ರಿಷಿದ್ ಅವರೇ. ಈಗಾಗಲೇನೆ ಹಾಸನ, ಮಂಡ್ಯ, ಚಾಮರಾಜನಗರ, ಮೈಸೂರು ವಿವಿಧ ಭಾಗಗಳಿಂದ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಒಟ್ಟು 15 ಜನ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಲ್ಲಿ ಕೆಲವರಾದರೂ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಸಂವಾದ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಮೈಸೂರು, ಚಾಮರಾಜನಗರ, ಹಾಸನ ಈ ಮೂರು ಮತ್ತು ಮಂಡ್ಯ 4 ಜಿಲ್ಲೆಗಳ ಫಲಾನುಭವಿಗಳು ಇವರು. ಶ್ರೀ ಸುಪ್ರೀತ್ ಅವರು ಮೈಸೂರಿಂದ, ಸೋಮಶೇಖರ್ ಟಿ ಎಸ್ ಮೈಸೂರಿಂದ, ಶ್ರೀಮತಿ ವೀಣಾ ಅವರು ಮೈಸೂರಿಂದ, ಶ್ರೀ ಮಹೇಶ್ ಮೈಸೂರಿಂದ, ಶ್ರೀಮತಿ ಯಶೋಧ ಮಂಡ್ಯ, ಶ್ರೀ ಸಂದೀಪ್ ಮಂಡ್ಯದಿಂದ, ಶ್ರೀ ಮರಿಗೌಡ ಮಂಡ್ಯದಿಂದ, ನಿತೀಶ್ ಕುಮಾರ್ ಮಂಡ್ಯದಿಂದ, ಚಾಮರಾಜನಗರದ ಶ್ರೀ ನಾಪಿ ನಾಗರಾಜು, ಶ್ರೀ ರಾಜಪ್ಪ, ಶ್ರೀಮತಿ ಅಂಬಿಕಾ, ಶ್ರೀ ನಾಗರಾಜು ಇನ್ನೊಬ್ಬರು, ಆಮೇಲೆ ಹಾಸನದಿಂದ ಕಿರಣ್ ಕುಮಾರ್, ಶ್ರೀ ಪುಟ್ಟರಂಗನಾಥ ಮತ್ತು ಶ್ರೀಮತಿ ಶಾರದಮ್ಮ, ಇಷ್ಟು ಜನ ಅವರು ಕೂಡ ನಮ್ಮ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆಗಿನ ಮಾತುಕತೆಗಾಗಿ ಅವರು ಕೂಡ ಕಾಯ್ತಾ ಇದ್ದಾರೆ. ಇವರಲ್ಲಿ ಕೆಲವರ ಜೊತೆಗಾದರೂ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಸಂವಾದ ನಡೆಸಲಿಕ್ಕಿದ್ದಾರೆ. ರಶೀದ್ ಅವರೇ, ಈ ನಮ್ಮ ಗ್ರಾಮೀಣ ಪ್ರದೇಶದ ಈ ಮಂದಿ ಈ ಥರದ ಒಂದು ಸದಾವಕಾಶ ಸಿಕ್ಕುತ್ತೆ, ಮಾನ್ಯ ಪ್ರಧಾನಮಂತ್ರಿಗಳೊಂದಿಗೆ ನಾವು ಕೂಡ ಮಾತಾಡ್ತೇವೆ ಎದುರು ಬದುರು ನಿಂತು ಅನ್ನುವಂತಹ ಒಂದು ಊಹೆಯನ್ನು ಕೂಡ ತಮ್ಮ ಜೀವಿತಾವಧಿಯಲ್ಲಿ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಬಹಳ ತಳಮಟ್ಟದ ಕೃಷಿಕರು ಇವರು, ಗ್ರಾಮೀಣ ಸಮುದಾಯಕ್ಕೆ ಸೇರಿದವರು. ಉದಾಹರಣೆಗೆ ತಳೂರು ಸೋಮಶೇಖರ್ ಅವರು, ಅವರು ವಿಶೇಷ ತರಕಾರಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಇದರ ಈ ಯೋಜನೆಯ ಅಂಗವಾಗಿ ಅವರು ತಳೂರು ಸೋಮಶೇಖರ್ ಅವರು ವಿಶೇಷ ತರಕಾರಿಗಳನ್ನು ಬೆಳೀತಾ ಇದ್ದಾರೆ. ಶ್ರೀಮತಿ ವೀಣಾ ಇವರು ಆದಿವಾಸಿ ಜನಾಂಗಕ್ಕೆ ಸೇರಿದವರು, ಅರಣ್ಯ ಪುನರ್ವಸತಿ ಯೋಜನೆಯ ಪ್ರಕಾರ ಅದರ ಫಲಾನುಭವಿಗಳು. ಜೊತೆಗೆ ಮಹೇಶ್ ಅವರು ಕೂಡ ತೋಟಗಾರಿಕಾ ಮಿಷನ್ನಿಂದ ಬಾಳೆ ಕೃಷಿ ನಡೆಸ್ತಾ ಇದ್ದಾರೆ. ಯಶೋಧ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಇವರು ಲಕ್ಷ್ಮೀಪುರ ಗ್ರಾಮ ಪಂಚಾಯತಿಯವರು, ಅದರ ಲಾಭ ಪಡೆದಿದ್ದಾರೆ. ಜೊತೆಗೆ ಸಂದೀಪ್ ಅವರು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಮತ್ತು ಅವರು ಸಂದೀಪ್ ಅವರು ಮಳವಳ್ಳಿ ಅವರು, ಮತ್ತು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಇದರ ಫಲಾನುಭವಿಗಳು. ಜೊತೆಗೆ ರಾಜಪ್ಪ, ಕಿರಣ್ ಎಸ್ ಹಾಸನ್ ಅವರು, ಕಿರಣ್ ಹಾಸನದಿಂದ ಕಿರಣ್ ಅವರು ಪಿ ಎಂ ಕಿಸಾನ್ ವಿಕಾಸ್ ಯೋಜನೆ ಇದರೆಲ್ಲ ಫಲಾನುಭವಿಗಳು. ಇವರು ತಾವು ಈ ಯೋಜನೆಗಳ ಫಲವನ್ನು ಹೇಗೆ ಪಡೆದು ಅನ್ನೋದನ್ನು ಪ್ರಧಾನಮಂತ್ರಿಗಳ ಜೊತೆ ಮಾತಾಡಲಿಕ್ಕಿದ್ದಾರೆ. ರಶೀದ್ ಅವರೇ, ನಮ್ಮ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಪ್ರಧಾನಮಂತ್ರಿ ಕಿಸಾನ್ ಯೋಜನೆ, ಆತ್ಮ ಯೋಜನೆ, ಇದೆಲ್ಲದರ ಜೊತೆಯಲ್ಲೇನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲೂ ಕೂಡ ಇವರು ತಮ್ಮ ಆ ಒಂದು ಕೃಷಿಯನ್ನು ನಡೆಸೋದ್ರ ಮೂಲಕ, ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳ ಮೂಲಕ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಂದಿನ ಫಲಾನುಭವಿ ಸ್ಥಾನದಲ್ಲಿ ಅವರು ನಿಂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಾನುಭವಿಗಳೊಂದಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಸಂವಾದವನ್ನು ನಡೆಸಲಿದ್ದಾರೆ. ಈಗಾಗಲೇ ಅವರಿಗೆ ಒಂದು ತರಬೇತಿಯನ್ನು ಕೊಡಲಾಗಿದೆ. ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಹೇಗೆ ಮಾತಾಡಬೇಕು, ಯಾವ ರೀತಿ ತಮ್ಮ ಪ್ರಶ್ನೆಗಳಿರಬೇಕು, ಅವ್ರು ಕೇಳುವಂತಹ ಆ ಒಂದು ಪ್ರಶ್ನೆಗಳಿಗೆ ತಾವು ಯಾವ ರೀತಿ ತರಬೇತಿಯನ್ನು ಪ್ರಶ್ನೆ ಉತ್ತರವನ್ನು ಕೊಡಬೇಕು ಅನ್ನುವಂಥ ತರಬೇತಿ ಈಗಾಗಲೇ ನಡೆದಿದೆ ಅಲ್ವಾ? ಅದರ ಜೊತೆಗೆ ಉಮೇಶ್, ಎರಡು ಬಹಳ ಮುಖ್ಯ ಘಟನೆಗಳು ಇಲ್ಲಿ ನಡೀತಾ ಇದೆ. ಒಂದು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ, ನಮಗೆಲ್ಲ ಗೊತ್ತೇ ಇದೆ, ಮೈಸೂರಿನ ಹೃದಯ ಗಂಗೋತ್ರಿಯ ಆವರಣದಲ್ಲಿ ಇರುವ, ಮಾನಸಗಂಗೋತ್ರಿಯ ಪಕ್ಕದಲ್ಲಿರುವ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ. ವಾಕ್ಮತೆ ಶ್ರವಣ ದೋಷವುಳ್ಳ ಜನರಿಗೆ ಒಂಥರ ಕಾಮಧೇನು ಕಲ್ಪವೃಕ್ಷವಾಗಿ ಕೆಲಸ ಮಾಡುತ್ತಿರುವಂಥ ಒಂದು ಸಂಸ್ಥೆ. ಇಲ್ಲಿಯ ನೂತನ ಶ್ರೇಷ್ಠತೆಯ ಕೇಂದ್ರವನ್ನು ಪ್ರಧಾನಮಂತ್ರಿಗಳು ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಕೆಲವು ಉದ್ದೇಶಗಳು ಸೌಲಭ್ಯಗಳ ಕುರಿತು ಮಾತಾಡೋಣ. ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ತಪಾಸಣೆ ಹಾಗೂ ಪುನಶ್ಚೇತನಕ್ಕಾಗಿ ಅಗತ್ಯ ಇರುವ ವೃತ್ತಿಪರರು ಮತ್ತು ಅದರ ಲಭ್ಯತೆಯ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸುವುದು ಈ ಕೇಂದ್ರದ ಬಹಳ ಮುಖ್ಯ ಒಂದು ಉದ್ದೇಶ. ಜೊತೆಗೆ ವಾಗ್ದೋಷ ಮತ್ತು ಇತರ ಸಂವಹನ ನ್ಯೂನತೆಗಳ ಭಾರತೀಯರಿಗೆ ಅನುಗುಣವಾಗಿ ಡೇಟಾಬೇಸ್ ಪರೀಕ್ಷೆಗಳು ಹಾಗೂ ಮಾದರಿಗಳನ್ನು ರಚಿಸುವ ಸಲುವಾಗಿ ಸಂಶೋಧನೆಗಳನ್ನು ಕೈಗೊಳ್ಳುವುದು, ಸಂವಹನ ಸಮಸ್ಯೆ ಉಳ್ಳ ವ್ಯಕ್ತಿಗಳಿಗೆ ಚಿಕಿತ್ಸಾ ಸೇವೆಗಳು ಸುಲಭವಾಗಿ ಲಭ್ಯವಾಗುವಂತೆ ಸಾಮರ್ಥ್ಯ ಅಭಿವೃದ್ಧಿಯನ್ನು ಅಭಿವೃದ್ಧಿಪಡಿಸುವುದು, ಸಂವಹನ ನ್ಯೂನತೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಅಂದರೆ ಸಮೂಹ ಮಾಧ್ಯಮಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಇದರ ಮೂಲ ಉದ್ದೇಶಗಳು. ಇಲ್ಲಿ ಇನ್ನು ಮುಂದೆ ನಮಗೆ ಸಿಗುವ ಸೌಲಭ್ಯಗಳ ಕುರಿತು ಹೇಳೋದಾದರೆ ಮಾತೃಭಾಷಾ ವಿಜ್ಞಾನ ಕೇಂದ್ರ CSLS ಇಲ್ಲಿ ಸ್ಥಾಪನೆ ಆಗಲಿಕ್ಕಿದೆ. ಜೊತೆಗೆ ಶ್ರವಣ ವಿಜ್ಞಾನ ಕೇಂದ್ರ ಹಾಗೂ ಸಂವಹನ ನ್ಯೂನತೆಗಳ ತಡೆಗಟ್ಟುವಿಕೆ ಹಾಗೂ ಸಾಂಕ್ರಾಮಿಕತೆಯ ಸಂಶೋಧನೆ ಮತ್ತು ಸಂವಹನ ನ್ಯೂನತೆಗಳ ಅರಿವಿನ ವರ್ತನೆಯ ವಿಜ್ಞಾನ ಕೇಂದ್ರ, ಈ ಸೌಲಭ್ಯ ಕೂಡ ಇಲ್ಲಿಗೆ ಕೇಳ್ತಾ ಇದ್ದ. ಉಮೇಶ್ವರ, ನಿಮ್ಮ ಜನರ ಉತ್ಸಾಹ, ಅವರ ಮಾತುಗಳು, ಅವರ ಜಯಘೋಷಗಳು ಕೇಳ್ತಾ ಇರ್ಬೋದು. ಪ್ರಧಾನಮಂತ್ರಿಗಳ ಆಗಮನಕ್ಕಾಗಿ ಇಡೀ ಸಭೆ ಕಾಯ್ತಾ ಇದೆ. ಖಂಡಿತ, ಈ ಸಭಾಂಗಣವನ್ನು, ಈ ವೇದಿಕೆಯನ್ನು ಇಲ್ಲಿ ಸೇರಿರುವಂತಹ ಜನರನ್ನು ಗಮನಿಸಿದ್ರೆ ಮಹಿಳೆಯರ ಸಂಖ್ಯೆನೇ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಈಗ ಉಜ್ವಲ ಯೋಜನೆ ಆಗಿರಬಹುದು, ಇವೆಲ್ಲವನ್ನ ಕೂಡ ಸಮರ್ಥವಾಗಿ ಬಳಕೆ ಮಾಡ್ತಾ ಇರುವಂತವ್ರು ನಮ್ಮ ಮಹಿಳೆಯರೇ. ಹಾಗೆ ಕೃಷಿ ಕ್ಷೇತ್ರದಲ್ಲೂ ಕೂಡ ಯಥೇಚ್ಛವಾಗಿ ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಕೊಡಗು ಈ ಭಾಗಗಳಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಈ ತರದ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಒಂದು ಹಂಬಲ, ಆಸೆ ಅವರ ಮುಖಭಾವದಲ್ಲಿ ಕಾಣಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಅವರ ಹರ್ಷೋದ್ಗಾರದ ಮೂಲಕ ನಮಗೆ ಅದು ಕಂಡು ಬರ್ತಾ ಇದೆ. ಮತ್ತೆ ಈ ಇಂದಿನ ಈ ವೇದಿಕೆಯಲ್ಲಿ ಮೈಸೂರು ಮತ್ತು ನಾಗನಹಳ್ಳಿಯಲ್ಲಿ ಪ್ರಸ್ತಾಪಿತ ಯಾರ್ಡ್ ಪುನರ್ ನಿರ್ಮಾಣದ ಒಂದು ಶಂಕುಸ್ಥಾಪನೆಯನ್ನು ಕೂಡ ಇಲ್ಲಿ ಆಗ್ತಾ ಇದೆ. ಮೈಸೂರಿನಲ್ಲಿ ಪ್ರಸ್ತಾವಿತ ಯಾರ್ಡ್ ಪುನರ್ ನಿರ್ಮಾಣದ ವಿವರಗಳನ್ನ ನೀಡೋದಾದ್ರೆ, ಒಂದು ರೀತಿ ಇದರ ಅಂದಾಜು ವೆಚ್ಚ 487.8 ಕೋಟಿ ಇದಾಗಿರ್ತದೆ. ಈ ಇದರಲ್ಲಿ ಪಾರಂಪರಿಕ ನೋಟದ ಜೊತೆಗೆ ಆಧುನಿಕ ಸೌಲಭ್ಯಗಳನ್ನ ಇಲ್ಲಿ ನೀಡಲಾಗುತ್ತೆ. 3 ಪ್ರಯಾಣಿಕ ಪ್ರವೇಶಗಳನ್ನ ಇದರಲ್ಲಿ ವ್ಯವಸ್ಥೆ ಮಾಡಲಾಗ್ತದೆ. ಹಾಗೇನೆ 3 ಹೆಚ್ಚುವರಿ ಪ್ಲಾಟ್ಫಾರಂ ಲೈನ್ಗಳು ಈ ಒಂದು ನಿರ್ಮಾಣದಲ್ಲಿ ಇರುತ್ತೆ. 4 ಹೆಚ್ಚುವರಿ ಪಿಟ್ ಲೈನ್ಗಳಿರುತ್ತೆ, 4 ಹೆಚ್ಚುವರಿ ಸ್ಥಿರ ಲೈನ್ಗಳಿರುತ್ತೆ, 1 ಹೆಚ್ಚುವರಿ ಶಟಿಂಗ್ ನೆಟ್ ಕೂಡ ಇರುತ್ತೆ. ಅಂದರೆ ಜೋಡಣೆ ಲೈನ್ ಕೂಡ ಈ ಒಂದು ಈ ನಾಗನಹಳ್ಳಿಯ ಪ್ರಸ್ತಾವಿತ ಯಾರ್ಡ್ನಲ್ಲಿ ಇರಲಿದೆ. ಇದೊಂದು ಮಹತ್ವಪೂರ್ಣವಾದಂತಹ ಒಂದು ಯೋಜನೆ, ಅದರ ಶಂಕುಸ್ಥಾಪನೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ನೆರವೇರಿಸಲಿದ್ದಾರೆ. ಒಂದು ರೀತಿ ನಮ್ಮ ಈ ರೈಲ್ವೆ ಇಲಾಖೆಯೇ ನಮ್ಮ ಭಾರತದ ಪ್ರತಿಷ್ಠಿತ ಒಂದು ಸಂಪರ್ಕ ಒಂದು ಸಾಧನವಾಗಿ ಬಹಳಷ್ಟು ವರ್ಷಗಳಿಂದ ತನ್ನ ಸೇವೆಯನ್ನ ಮಾಡ್ತಾ ಇದೆ. ಒಂದು ರೀತಿ ಎಲ್ಲರಿಗೂ ಸಹ, ಸಾರ್ವಜನಿಕರಿಗೆ ಒಂದು ರೀತಿ ಸೇವೆಯನ್ನ ಮಾಡುವುದರ ಮುಖೇನ ಎಲ್ಲಾ ವರ್ಗದವರಿಗೂ, ಎಲ್ಲಾ ಜನರಿಗೂ ಕೂಡ ನಾನಿದ್ದೇನೆ, ನೀವು ನಮ್ಮ ಪ್ರಯಾಣವನ್ನ ಮಾಡಿ, ನಿಮ್ಮ ಸುರಕ್ಷತೆ ನಮ್ಮ ಧ್ಯೇಯ ಅನ್ನುವಂತಹ ನಿಟ್ಟಿನಲ್ಲಿ ಈ ನಮ್ಮ ರೈಲು ಪ್ರಯಾಣಿಸ್ತಾ ಇದೆ. ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ಬರುವ ಸೂಚನೆಗಳು ಕಾಣ್ತಾ ಇವೆ. ಮತ್ತೆ ಜನರ ಹರ್ಷೋದ್ಗಾರ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಎಲ್ಲರೂ ಕೂಡ ಪ್ರಧಾನಿಯವರನ್ನ ಕಾಣಬೇಕು ಅನ್ನುವಂಥ ತವಕ. ಯಾಕೆ ಅಂತಂದ್ರೆ ನಮ್ಮ ಈ ಭಾರತವನ್ನ ಪ್ರಪಂಚದ ಮಟ್ಟದಲ್ಲಿ ಒಂದು ರೀತಿ ಪ್ರತಿಷ್ಠಿತ ರಾಷ್ಟ್ರ ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತವರು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು. ಅವರ ಜನಪರ ಕಲ್ಯಾಣ ಯೋಜನೆಗಳು ಕೂಡ ಜನರಿಗೆ ವರದಾನವಾಗಿದೆ. ಹಾಗೇನೆ ನಮ್ಮ ಭಾರತದ ಆರ್ಥಿಕ ಮಟ್ಟ, ಜೀವನ ಮಟ್ಟವು ಕೂಡ ಸುಧಾರಣೆಗೊಂಡಿದೆ. ಈ ನಿಟ್ಟಿನಲ್ಲಿ ಅಹರ್ನಿಶಿ ದುಡಿತಾ ಇರುವಂತಹ ನಮ್ಮ ಮೆಚ್ಚಿನ ಪ್ರಧಾನಮಂತ್ರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ವಿವಿಧೆಡೆಯಿಂದ ಬಂದಿರುವಂತಹ ನಮ್ಮ ದೇಶವಾಸಿಗಳ ಜೊತೆಯಲ್ಲಿ ಹಲವು ಒಂದು ರೀತಿ ನಮಗೆ ನಮ್ಮ ಕಣ್ಣ ಮುಂದೆ ವಿದೇಶದಿಂದ ಬಂದಿರುವಂತಹ ಜನರು ಕೂಡ ನಮಗೆ ಕಾಣ್ತಾ ಇದ್ದಾರೆ. ಯಾಕೆ ಅಂತಂದರೆ ನಾಳೆ ನಡೆಯಲಿರುವಂತಹ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುವಂತಹ ಮಂದಿಯೂ ಕೂಡ ಈ ವೇದಿಕೆಯಲ್ಲಿ, ಈ ಸಭಾಂಗಣದಲ್ಲಿ ಆಸೀನರಾಗಿದ್ದಾರೆ ಅಂತ ನಾವು ಇಲ್ಲಿ ಹೇಳ್ಬೋದು. ಅವರೆಲ್ಲರೂ ಇಲ್ಲಿ ಪಾಲ್ಗೊಂಡಿದ್ದಾರೆ. ನಾಳೆ ಬೆಳಗ್ಗೆ ಮಾನ್ಯ ಪ್ರಧಾನಮಂತ್ರಿಯವರು 6:30 ಸರಿಯಾಗಿ ಯೋಗ ದಿನಾಚರಣೆಯಲ್ಲಿ ಮೈಸೂರಿನ ಅರಮನೆಯ ಆವರಣದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೊಂದು ನಮ್ಮ ಮೈಸೂರಿಗೆ ಐತಿಹಾಸಿಕವಾದಂಥ ಒಂದು ಕ್ಷಣ ನಾಳೆ ನಡೆಯಲಿದೆ. ಅದರ ಪೂರ್ವಭಾವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೇನೋ ಅಂತ ನಮಗೆ ಅನ್ನಿಸ್ತಾ ಇದೆ. ಉಮೇಶ್, ಮೈಸೂರು ಆಕಾಶವಾಣಿ ಈ ಸಮಾರಂಭದ ನೇರ ಪ್ರಸಾರವನ್ನು ನಿಮಗಾಗಿ ನೀಡ್ತಾ ಇದೆ. ಕರ್ನಾಟಕದ ಎಲ್ಲ ಬಾನುಲಿ ಆಕಾಶವಾಣಿ ಕೇಂದ್ರಗಳು ಕೂಡ ನಮ್ಮ ಈ ನೇರ ವಿವರಣೆಯನ್ನು ಮರುಪ್ರಸಾರ ಮಾಡ್ತಾ ಇದೆ. ಹಾಗಾಗಿ ಕರ್ನಾಟಕದ ಎಲ್ಲ ಆಕಾಶವಾಣಿ ಶ್ರೋತೃಗಳಿಗೆ ಈ ಸಮಾರಂಭ ನೇರವಾಗಿ ಅವರ ಕಿವಿಗೆ ಮುಟ್ಟುತ್ತಾ ಇದೆ. ಖಂಡಿತ ರಶೀದ್ ಅವರೇ, ನಮ್ಮ ಆಕಾಶವಾಣಿಯನ್ನು ಕೇಳುವಂಥ ಮಂದಿ ಕೂತಲ್ಲಿಯೇ ಈ ಕಾರ್ಯಕ್ರಮವನ್ನು ಕಲ್ಪಿಸ್ಕೊಳ್ಬಹುದು. ಆ ರೀತಿ ನಮ್ಮ ವೀಕ್ಷಕ ವಿವರಣೆಯನ್ನು ನಾವು ನಮ್ಮ ಕೇಳುಗರಿಗೆ ನೀಡ್ತಾ ಇದ್ದೇವೆ. ಮತ್ತೆ ಅದಲ್ಲದೇನೆ ನಮ್ಮ ಈ ಮೈಸೂರು ಮಹಾರಾಜ ಕಾಲೇಜು ಮೈದಾನಕ್ಕೆ ಒಂದು ಐತಿಹಾಸಿಕವಾದಂಥ ಒಂದು ನೆಲೆಗಟ್ಟಿದೆ. ನಮ್ಮ ಈ ಮೈದಾನದ ಸುತ್ತಮುತ್ತ ಐತಿಹಾಸಿಕ ಪ್ರಸಿದ್ಧ ಅಥವಾ ಪಾರಂಪರಿಕ ಕಟ್ಟಡಗಳು ಅಂತ ಹೆಸರಿಸೋದಾದರೆ ರಶೀದ್ ಅವರೇ, ಮಹಾರಾಜ ಕಾಲೇಜ್ ಇದೆ, ಹಾಗೇನು ಯುವರಾಜ ಕಾಲೇಜ್ ಇದೆ, ಕ್ರಾಫರ್ಡ್ ಹಾಲ್ ಇದೆ, ಮತ್ತು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯವು ಕೂಡ ಇದೆ, 18 ಕಚೇರಿ ಇದೆ, ಅದರ ಪಕ್ಕದಲ್ಲೇ ತಂಪ ನೆರೆಯುವಂತಹ ಕುಕ್ಕರಹಳ್ಳಿ ಕೆರೆ ಇದೆ. ಹಾಗಾಗಿ ಮತ್ತೆ ಅದರ ಪಕ್ಕದಲ್ಲಿ ಸರ್ಕಾರಿ ಮುದ್ರಣಾಲಯ ಇದೆ. ಕುಕ್ಕರಹಳ್ಳಿಗೆ ಹೊಂದಿಕೊಂಡ ಹಾಗೆ ಪ್ರತಿಷ್ಠಿತ ಮಾನಸ ಗಂಗೋತ್ರಿ, ಉನ್ನತ ವ್ಯಾಸಂಗದ ಕ್ಷೇತ್ರವಾಗಿರುವಂತಹ ಮಾನಸ ಗಂಗೋತ್ರಿಯು ಕೂಡ ಇದೆ. ಇದೊಂದು ಐತಿಹಾಸಿಕವಾದಂತಹ ಸ್ಥಳ. ಈ ಮೈದಾನದಲ್ಲಿ ಹಲವು ಬಗೆಯ ವೈವಿಧ್ಯಮಯವಾಗಿರುವಂತಹ ಕಾರ್ಯಕ್ರಮಗಳು ನೆರವೇರಿವೆ. ಮತ್ತೆ ನಾಡಿನ ಅಥವಾ ನಾಡಿನಾಚೆಯ ಪ್ರತಿಷ್ಠಿತ ವ್ಯಕ್ತಿಗಳು ಈ ಮಹಾರಾಜ ಕಾಲೇಜು ಮೈದಾನದ ಈ ವೇದಿಕೆಯಲ್ಲಿ ಬಂದು ಪಾಲ್ಗೊಂಡು ತಮ್ಮ ಉಪನ್ಯಾಸದ ಮೂಲಕ, ತಮ್ಮ ವಿಚಾರಗಳ ಮೂಲಕ ಜನರನ್ನ ಎಚ್ಚರಿಸುವಂತಹ, ಜನರನ್ನ ಸುಧಾರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 4ನೇ ಭೇಟಿ ಅಂತಾಗ್ಲೇ ಉಮೇಶ್ ನೀವು ನನಗೆ ವಿವರಗಳನ್ನ ಕೊಡ್ತಾ ಇದ್ರಿ. ಇಲ್ಲೇ ನಾವು ಈ ಮೊದಲು ಕೂಡ ಆಕಾಶವಾಣಿ ವತಿಯಿಂದ ನೇರ ಈ ಪ್ರಧಾನಮಂತ್ರಿಗಳ ಸಮಾರಂಭಗಳ ವರದಿಯನ್ನು ಕೂಡ ನೀಡಿದ್ದೇವೆ. ಹೌದು ಹೌದು, ಸುತ್ತೂರು ಶ್ರೀ ಕ್ಷೇತ್ರದ ಸ್ವಾಮೀಜಿಗಳಾಗಿದ್ದಂತಹ ಶ್ರೀ ರಾಜೇಂದ್ರ ಸ್ವಾಮೀಜಿ ಅವರ ಜನ್ಮ ಶತಮಾನೋತ್ಸವದ ಉದ್ಘಾಟನಾ ಸಮಾರಂಭ 2016 ಜನವರಿ 2 ನಡೆಯಿತು. ಆ ಸಮಾರಂಭಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಪಾಲ್ಗೊಂಡಿದ್ರು. ಹಾಗೇನೆ 2014 ಚುನಾವಣಾ ಪ್ರಚಾರಕ್ಕೋಸ್ಕರ ಇದೇ ವೇದಿಕೆಯಲ್ಲಿ ನರೇಂದ್ರ ಮೋದಿ ಅವರು ಬಂದಿದ್ರು, ಅಲ್ಲಿ ಚುನಾವಣಾ ಪ್ರಚಾರ ಭಾಷಣವನ್ನ ನಡೆಸಿದ್ರು. ಇನ್ನು ಮಹತ್ವದ ಒಂದು ಸಂಗತಿ ಏನು ಅಂತಂದ್ರೆ, ರಶೀದ್ ಅವರೇ, ಮೈಸೂರಿನ ಮಾನಸ್ ಗಂಗೋತ್ರಿಯಲ್ಲಿರುವಂತಹ ವಿಜ್ಞಾನ ಭವನದ ಉದ್ಘಾಟನೆ ಮತ್ತೆ ರಾಷ್ಟ್ರೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನದ, ಅಂದ್ರೆ 103ನೇ ರಾಷ್ಟ್ರೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನದ ಉದ್ಘಾಟನೆಗಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಆಗಮಿಸಿದ್ರು ಅನ್ನುವಂಥದ್ದು ಬಹಳ ಇತಿಹಾಸ ಪ್ರಸಿದ್ಧವಾದಂತ ಒಂದು ಘಟನೆ. 4ನೆಯ ಬಾರಿ ಪ್ರಧಾನಮಂತ್ರಿಗಳಾಗಿ ಮಾನ್ಯ ನರೇಂದ್ರ ಮೋದಿ ಅವರು ಈ ವೇದಿಕೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಮಂಡ್ಯ ಸಂಸದೆಯಾಗಿರುವಂತಹ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು, ಹಾಗೆಯೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಶ್ರೀ ವಿ ಶ್ರೀನಿವಾಸ ಪ್ರಸಾದ್ ಅವರು, ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂಥದ್ದು ವೇದಿಕೆಯ ಮುಖ್ಯ ಭಾಗವಾಗಿರುವಂತಹ ಶ್ರೀ ನರೇಂದ್ರ ಮೋದಿ ಅವರನ್ನು ಕಾಣುವಂಥದ್ದಾಗಿದೆ. ಎಲ್ಲರೂ ಕೂಡ ತವಕದಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಆರಂಭವಾಗಲಿದೆ. ಈ ವೇದಿಕೆಯ ಆವರಣಕ್ಕೆ ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ಆಗಮಿಸಿದ್ದಾರೆ. ನಾವು ಮೊದಲೇ ಹೇಳಿದ ಹಾಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳೊಂದಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಸಂವಾದವನ್ನು ನಡೆಸಿ ಅನಂತರ ವೇದಿಕೆಗೆ ಅವರು ಆಗಮಿಸಲಿದ್ದಾರೆ. ವೇದಿಕೆಯ ಕಾರ್ಯಕ್ರಮ ಆನಂತರ ಪ್ರಾರಂಭವಾಗಲಿದೆ. ಉಮೇಶ್, ನಾವು ಹೇಳ್ತಾ ಇದ್ದು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಶ್ರೇಷ್ಠತೆಯ ಕೇಂದ್ರ. ಈ ಶ್ರೇಷ್ಠತೆಯ ಕೇಂದ್ರದ ಕೆಲವು ವೈಶಿಷ್ಟ್ಯಗಳು ಏನಂತಂದ್ರೆ, ಇಲ್ಲಿ ಮಾತು ಹಾಗೂ ಭಾಷಾ ನ್ಯೂನತೆಗಳ ಮಕ್ಕಳು, ವಯಸ್ಕರು ಮತ್ತೆ ಹಿರಿಯ ನಾಗರಿಕರಿಗಾಗಿ ಬಹಳ ಸೌಲಭ್ಯಗಳಿದೆ. ಈ ಶ್ರೇಷ್ಠತೆಯ ಕೇಂದ್ರದಿಂದಾಗಿ ನಮ್ಮ ಇಡೀ ರಾಷ್ಟ್ರದಲ್ಲೇ ಅತ್ಯುತ್ತಮವಾದ ಅಂದ್ರೆ ಅತ್ಯುತ್ತಮ ಸೇವೆ, ಈ ವಾಕ್ ಮತ್ತೆ ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಅತ್ಯುತ್ತಮ ಸೇವೆ ಇಲ್ಲಿ ದೊರಕಲಿದೆ. ಇನ್ನೊಂದು, ಕಿವಿ ಮರೆತ ಹಾಗೂ ತಲೆ ಸುತ್ತುವಿಕೆ ನ್ಯೂನತೆಗಳ ವ್ಯಕ್ತಿಗಳಿಗಾಗಿ ಕೂಡ ಈ ವಿಶೇಷ ಕೇಂದ್ರ ಸಹಾಯ ಮಾಡಲಿಕ್ಕಿದೆ. ಶ್ರವಣ ದೋಷವುಳ್ಳ ಮಕ್ಕಳು, ವಯಸ್ಕರು ಮತ್ತೆ ಹಿರಿಯ ನಾಗರಿಕರಿಗಾಗಿ, ನುಂಗುವ ಕ್ರಿಯೆಯಲ್ಲಿ ನ್ಯೂನತೆಯುಳ್ಳ ವ್ಯಕ್ತಿಗಳಿಗಾಗಿ ಒಂದು ಕೇಂದ್ರ, ಸಂವಹನ ನ್ಯೂನತೆಗಳ ಶಸ್ತ್ರಚಿಕಿತ್ಸೆ ಹಾಗೂ ಪುನರ್ವಸತಿ ಕೇಂದ್ರ ಕೂಡ ಇಲ್ಲಿ ನಡೆಯಲಿಕ್ಕಿದೆ. ಜೊತೆಗೆ ಪ್ರಕಟಣೆ ವಿಭಾಗ, ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರ, ಸಾರ್ವಜನಿಕ ಶಿಕ್ಷಣ ಕೇಂದ್ರ ಅಂದರೆ ಬರೀ ಚಿಕಿತ್ಸೆ ಮಾತ್ರ ಅಲ್ಲ, ಇಲ್ಲಿ ಇರುವ ಸೌಲಭ್ಯಗಳ ವಿವರಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಒಂದು ಕೇಂದ್ರ ಕೂಡ ಈ ಶ್ರೇಷ್ಠತೆಯ ಕೇಂದ್ರದಲ್ಲಿ ಒಳಗೊಂಡಿರುತ್ತೆ. ರಶೀದ್ ಅವರೇ, ನಮ್ಮ ಕೇಳುಗರಿಗೆ ಮತ್ತೊಂದು ವಿಷಯವನ್ನ ಹೇಳಲೇಬೇಕು. ಯಾಕೆ ಅಂತಂದ್ರೆ, ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳೊಂದಿಗೆ ಸಂವಾದವನ್ನ ಶುರು ಮಾಡಿದ್ದಾರೆ. ಈ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಪಾಲ್ಗೊಂಡಿದ್ದಾರೆ. ಹಾಗೆಯೇ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದ್ದಾರೆ. ಒಂದು ಆಪ್ತ ಸಮಾಲೋಚನೆಯ ಮಾದರಿಯಲ್ಲಿ ಈ ಒಂದು ಸಂವಾದ ನಡೀತಾ ಇದೆ. ಬಹಳ ಸ್ವಾರಸ್ಯಪೂರ್ಣವಾಗಿರುವಂಥದ್ದು, ಬಹುಶಃ ನಮ್ಮ ಕರ್ನಾಟಕದ ಅಥವಾ ಮೈಸೂರಿನ ಬಹಳ ಪ್ರಮುಖವಾದಂಥ ಒಂದು ಈವೆಂಟ್ ಅಂತ ಹೇಳ್ಬೋದು. ಇದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂತಹ ಶ್ರೀ ನರೇಂದ್ರ ಮೋದಿಜಿ ಅವರು ನಡೆಸಿಕೊಡ್ತಾ ಇದ್ದಾರೆ. ಇದೊಂದು ರೀತಿಯ ಮೈಸೂರಿನ ಸೌಭಾಗ್ಯ ಅಂತ ನಾವು ಭಾವಿಸಬೇಕಾಗತ್ತೆ. ಯಾಕೆ ಅಂತಂದ್ರೆ, ಈ ತರದ ಒಂದು ಆಪ್ತ ಸಮಾಲೋಚನೆ ಅಥವಾ ಒಂದು ರೀತಿಯ ಸಂವಾದ ಇದೆಯಲ್ಲ, ಎದುರು ಬದುರು ಕುಳಿತು ಮಾಡುವಂತ ಒಂದು ಸಂವಾದ ಇದೆಯಲ್ಲ, ನಮ್ಮ ಮನೆಯ ಒಬ್ಬ ಸದಸ್ಯನೋ ಅಥವಾ ಹಿರಿಯಣ್ಣನೋ ಅಥವಾ ನಮ್ಮ ಹಿರಿಯ ಒಂದು ವ್ಯಕ್ತಿನೋ ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಅನ್ನುವಂತಹ ಒಂದು ಭಾವನೆ ನಮ್ಮ ಈ ಸಂವಾದದಲ್ಲಿ ಪಾಲ್ಗೊಂಡಿರುವಂತಹ ಜನರಲ್ಲಿ ಕಂಡು ಬರ್ತಾ ಇದೆ. ಅವರ ಮುಖಭಾವವನ್ನ ನೋಡಿದ್ರೆ ಆ ರೀತಿ ಅನ್ನಿಸ್ತಾ ಇದ್ದಾರೆ. ಒಂದು ರೀತಿ ನಿವೇದನೆಯ ಮಾದರಿಯಲ್ಲಿ ಈ ಸಂವಾದ ನಡೀತಾ ಇದೆ. ವಿವಿಧ ಯೋಜನೆಗಳ ಫಲಾನುಭವಿಗಳೊಂದಿಗೆ ಸಂವಾದ. ಈಗಾಗಲೇ ನಮ್ಮ ರಶೀದ್ ಸರ್ ಅವರು ಹೇಳಿದ ಹಾಗೆ ಹಾಸನ, ಚಾಮರಾಜನಗರ, ಮಂಡ್ಯ ಮತ್ತು ಮೈಸೂರಿನ ಕೆಲವು ಭಾಗಗಳಿಂದ ಆಗಮಿಸಿರುವಂತಹ ನಮ್ಮ ಕೃಷಿಕ ಬಂಧುಗಳು ತಮ್ಮ ನೆಚ್ಚಿನ ನಾಯಕರಾಗಿರುವಂತಹ, ಭಾರತದ ಮೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂತಹ ಶ್ರೀ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮುಕ್ತವಾಗಿ ನಿರ್ಭಿಡೆಯಿಂದ ಮಾತಾಡ್ತಾ ಇದ್ದಾರೆ. ಫಲಾನುಭವಿಗಳು ಅಚ್ಚ ಕನ್ನಡದಲ್ಲಿ ಪ್ರಧಾನಮಂತ್ರಿಯವರ ಜೊತೆ ಮಾತಾಡ್ತಾರೆ. ಭಾಷಾಂತರಕಾರ ಅವರ ಮಾತನ್ನ ಹಿಂದಿಯಲ್ಲಿ ಪ್ರಧಾನಮಂತ್ರಿಗಳಿಗೆ ಅನುವಾದ ಮಾಡಿ ಕೇಳಿಸ್ಕೊತಾ ಇದ್ದಾರೆ. ಈಗ ಹಿಂದಿಯಲ್ಲಿ ಅನುವಾದ ಮಾಡ್ತಾ ಇದ್ದಾರೆ. ರಶೀದ್ ಅವರೇ, ಈ ದುಭಾಷಿಗಳು ಕೂಡ ಅಲ್ಲಿ ಇರ್ತಾರೆ, ಕನ್ನಡವನ್ನ ಆಗ್ರಹಿಸಿ ಅವ್ರು ಏನ್ ಹೇಳ್ತಾ ಇದಾರೆ ಅನ್ನುವಂತಹ ವಿಷಯವನ್ನ ಸಂಗ್ರಹಿಸಿ ಸಂಕ್ಷಿಪ್ತವಾಗಿ ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಭಾಷಾಂತರದಲ್ಲಿ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರು ಹಸ್ತಮುಖರಾಗಿ ಈಗ ಉಜ್ವಲ ಯೋಜನೆಯ ಕುರಿತು ಮಾತನಾಡ್ತಾ ಇದ್ದಾರೆ. ಆಹಾ, ಮತ್ತೆ ಹಾಗೇನೆ ಉಜ್ವಲ ಯೋಜನೆ ಅಲ್ಲದೇನೆ ನಮ್ಮ ವಿವಿಧ ಯೋಜನೆಗಳ ಫಲಾನುಭವಿಗಳು ಕೂಡ ಅಲ್ಲಿ ಇದ್ದಾರೆ. ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆಗಿರಬಹುದು, ಪಿ ಎಂ ಕಿಸಾನ್ ಯೋಜನೆ ಆಗಿರಬಹುದು, ಮತ್ತೆ ಇನ್ನಿತರ ಯೋಜನೆಗಳು ಏನಿವೆ ಅದೆಲ್ಲವನ್ನ ಕುರಿತು ಮಾನ್ಯ ಪ್ರಧಾನಮಂತ್ರಿಗಳು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಆಯುಷ್ಮಾನ್ ಯೋಜನೆ ಕುರಿತು ನಿಮಗೆ ಹೇಗೆ ಮಾಹಿತಿ ಸಿಕ್ತು ಅಂತ ಪ್ರಧಾನಮಂತ್ರಿಗಳು ಅವ್ರ ಜೊತೆ ಪ್ರಶ್ನೆ ಕೇಳಿದ್ರು. ರಶೀದ್ ಅವರೇ, ಈಗ ಮಹೇಶ್ ಅವರು ಮಾತನಾಡ್ತಾ ಇದ್ದಾರೆ. ಮಹೇಶ್ ಅವರು ಪ್ರಧಾನಮಂತ್ರಿಗಳ ಜೊತೆ ಮಾತಾಡ್ತಾ ಇದ್ದಾರೆ. ಹಾಗೇನೆ ನಮ್ಮ ಹಾಸನದಿಂದಲೂ ಕೂಡ ಇಲ್ಲಿ ನಮ್ಮ ಕೃಷಿಕ ಬಂಧುಗಳು ಬಂದಿದ್ದಾರೆ, ಚಾಮರಾಜನಗರ ಜಿಲ್ಲೆಯಿಂದಲೂ ಕೂಡ ಬಂದಿದ್ದಾರೆ. ಅಲ್ಲಿ ಬಂದಿರುವಂತಹ ಅವರ ಫಲಾನುಭವಿಗಳನ್ನ ನೋಡಿದ್ರೆ ಬಹುಶಃ ಒಂದು ರೀತಿಯಲ್ಲಿ ತುಂಬಾ ಗ್ರಾಮೀಣ ಹಿನ್ನೆಲೆಯಲ್ಲಿ ಉಳ್ಳಂತಹ ಇಂಟೀರಿಯರ್ ಪ್ರದೇಶದಿಂದ ಬಂದಿರುವಂತಹ ಮಂದಿ ಅಂತ ಅನಿಸುತ್ತೆ. ಈ ತರದ ಒಂದು ಸದಾವಕಾಶವನ್ನ ಮೊದಲೇ ಹೇಳಿದಾಗೆ ಅವರ ಕನಸಿನಲ್ಲೂ ಕೂಡ ಊಹಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ತರದ ಒಂದು ಸದಾವಕಾಶ ನಮ್ಮ ಗ್ರಾಮೀಣ ಮಂದಿಗೆ ಸಿಕ್ಕಿದೆ ಅಂತ ಹೇಳಬಹುದು. ನೋಡಿ, ಅವರು ಮಾತಾಡ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ಆ ಮುಗ್ಧತೆ ಎದ್ದು ಕಾಣ್ತಾ ಇದೆ. ಆ ಮುಗ್ಧತೆಯನ್ನು ಗ್ರಹಿಸಿದಂತಹ ಮಾನ್ಯ ಪ್ರಧಾನಮಂತ್ರಿಗಳು ಅಷ್ಟೇ ಸಾವಧಾನದಿಂದ ಅಷ್ಟೇ ಆಪ್ತತೆಯಿಂದ ಸಂವಾದವನ್ನು ನಡೆಸ್ತಾ ಇದ್ದಾರೆ. ಇದೊಂದು ಮಹತ್ವಪೂರ್ಣವಾದಂಥ ಸಂವಾದ. ಹೇಗೆ ಫಲಾನುಭವಿಗಳಿಗೆ ಮಹತ್ವವೋ ಹಾಗೆ ನಮ್ಮ ಮೈಸೂರಿಗೂ ಸಹ ಅಷ್ಟೇ ಮಹತ್ವದ ಒಂದು ಘಟನೆ ಸಂಗತಿ ಅಂತ ಅನಿಸುತ್ತೆ. ಈ ನರೇಗಾ ಯೋಜನೆಯ ಫಲಾನುಭವಿ ಮಹೇಶ್ ಅವರು ಕನ್ನಡದಲ್ಲಿ ಮಾತಾಡಿದ್ರು. ಅವರ ಮಾತುಗಳನ್ನ ಪ್ರಧಾನಮಂತ್ರಿಯವರಿಗೆ ಈಗ ಹಿಂದಿಯಲ್ಲಿ ಅನುವಾದ ಮಾಡಿ ಹೇಳ್ಕೊಡ್ಲಾಗ್ತಾ ಇದೆ. ಈ ನಮ್ಮ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಅಧಿಕಾರಿಗಳು ಇದಕ್ಕೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಪದ್ಮಿನಿ ಮತ್ತೆ ವಿಜಿ ಅನ್ನುವಂಥವರು ದುಭಾಷಿಗಳಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಕೆಳಗರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಾನುಭವಿಗಳೊಂದಿಗೆ ಸಂವಾದವನ್ನ ನಡೆಸಿದ ನಂತರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ವೇದಿಕೆಯ ಮೇಲೆ ಬರ್ತಾರೆ. ವೇದಿಕೆಗೆ ಬರ್ತಾ ಇದ್ದಾಗಲೇ ಅಧಿಕೃತವಾಗಿರುವಂತಹ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನಾಗನಹಳ್ಳಿಯ ಒಂದು ಸ್ಥಾಪಿತ ಯಾರ್ಡ್ನ ಶಂಕುಸ್ಥಾಪನೆ ನೆರವೇರುತ್ತೆ. ಆಯುಷ್ ಇಲಾಖೆಯ ಒಂದು ಮಹತ್ವಪೂರ್ಣವಾದಂಥ ಒಂದು ಕಟ್ಟಡ ಉದ್ಘಾಟನೆ ಆಗುತ್ತೆ. ಇದು ಮಹತ್ವಪೂರ್ಣವಾದಂತಹ ಎರಡು ಕೆಲಸಗಳು ಮೈಸೂರಿನ ಭಾಗಕ್ಕೆ ಅಂತ ನಾವು ಹೇಳಬೇಕಾಗತ್ತೆ. ಈ ಶ್ರೇಷ್ಠತಾ ಕೇಂದ್ರ ಏನಿದೆ ಅದು 4 ಮಹಡಿಗಳುಳ್ಳಂತಹ ಕಟ್ಟಡ, 271,249 ಚದರ ಅಡಿ ವಿಸ್ತೀರ್ಣವನ್ನು ಇದು ಒಳಗೊಂಡಿದೆ. ಈ ಕಟ್ಟಡ ಸಂಶೋಧನಾ ಕೇಂದ್ರವಾಗಿ ಕೆಲಸವನ್ನು ನಿರ್ವಹಿಸುತ್ತೆ, ಚಿಕಿತ್ಸಾ ಕೇಂದ್ರವಾಗಿಯೂ ಕೂಡ ಇರುತ್ತೆ, ಬಾಹ್ಯ ಸೇವಾ ಕೇಂದ್ರವಾಗಿಯೂ ಕೂಡ ಇರುತ್ತೆ. ಸಂವಹನ ನ್ಯೂನತೆಯುಳ್ಳ ವ್ಯಕ್ತಿಗಳ ರೋಗ ನಿರ್ಣಯ ತಪಾಸಣೆ ಹಾಗೂ ಪುನಶ್ಚೇತನ ಸೇವೆಗಳನ್ನು ಒದಗಿಸಲು ಅತ್ಯಾಧುನಿಕ ಪ್ರಯೋಗಾಲಯಗಳು ಈ ಸೌಲಭ್ಯಗಳನ್ನು ಇಲ್ಲಿ ನೀಡಲಾಗುತ್ತೆ. ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ಒಂದು ಮಹತ್ವಪೂರ್ಣವಾದಂಥ ಇಂದು ಉದ್ಘಾಟನೆಯಾಗಲಿರುವಂಥ ಕಟ್ಟಡ. ಕೇಳುಗರೆ, ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುವಂತಹ ಇಂದಿನ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗಾಗಲೇ ಹೇಳಿದ ಹಾಗೆ ಅಬ್ದುಲ್ ರಶೀದ್ ಅವರು, ನಾನು, ಡಾಕ್ಟರ್ ಮೈಸೂರು ಉಮೇಶ್ ಅವರು ಕ್ಷಣ ಕ್ಷಣದ ಮಾಹಿತಿಯನ್ನ ನೇರ ಪ್ರಸಾರದ ವೀಕ್ಷಕ ವಿವರಣೆಯನ್ನ ನಿಮಗಾಗಿ ನೀಡ್ತಾ ಇದ್ದೇವೆ. ಉಮೇಶ್, ಫಲಾನುಭವಿಗಳ ಜೊತೆ ಪ್ರಧಾನಮಂತ್ರಿಗಳ ಸಂವಾದ ನಡೀತಾ ಇದೆ. ಬಹಳ ಆತ್ಮೀಯವಾಗಿ ಪ್ರಧಾನಮಂತ್ರಿಗಳು ಅವರ ಜೊತೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನೀವು ಮನೆ ಹೇಗೆ ಕಟ್ಟಿಸಿದ್ರಿ, ಅದಕ್ಕೆ ನಲ್ಲಿಯ ವ್ಯವಸ್ಥೆ ಏನು, ವಿದ್ಯುತ್ ಶಕ್ತಿ ಎಲ್ಲಿಂದ ದೊರೀತಾ ಇದೆ, ಅದನ್ನು ಅವರು ಅಷ್ಟೇ ಸರಳವಾಗಿ ಸಹಜವಾಗಿ ಉತ್ತರ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಪ್ರಧಾನಮಂತ್ರಿಗಳಿಗೆ ಅದನ್ನ ಭಾಷಾಂತರ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಆಪ್ತ ಸಂವಾದ ಅಂತ ಅನ್ನಿಸಬಹುದು. ಈಗ ವೇದಿಕೆಗೆ ಆಗ್ಲೇನೆ ಮೈಸೂರಿನ ಮಹಾಪೌರ ಮಾಡಿದಿರಿ, ನೆಂಟರು ಯಾವಾಗ ಬರ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಪ್ರಧಾನಮಂತ್ರಿಗಳು ಕೇಳ್ತಾ ಇದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಹಳ ಮಹತ್ವಪೂರ್ಣ. ನಾನ್ ಬಂದ್ರೆ ನನಗೆ ಏನಾದ್ರು ತಿನ್ನಕ್ ಸಿಗಬಹುದಾ ಅಂತ ಪ್ರಧಾನಮಂತ್ರಿಗಳು ಕೇಳ್ತಾ ಇದಾರೆ. ಅವ್ರು ಅಷ್ಟೇ ಸರಳವಾಗಿ ಬನ್ನಿ ಸರ್, ನೀವು ಬಂದ್ರೆ ನಮ್ಗೆ ತುಂಬಾ ಸಂತೋಷ ಸರ್ ಅಂತ ಹೇಳ್ತಾ ಇದಾರೆ ನಗ್ತಾ. ಈಗ ಸಂದೀಪ್ ಮಾತಾಡ್ತಾ ಇದಾರೆ, ಮಳವಳ್ಳಿ ತಾಲೂಕಿನ ಸಂದೀಪ್ ಅವರು. ಸಂದೀಪ್ ಅವರ ಜೊತೆಯಲ್ಲಿ ಆ ಸಂವಾದವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ತಾವು ಹೇಳಿದಾಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಹಳ ಮಹತ್ವ. ಮಹೇಶ್ ಅವರು ರಾಷ್ಟ್ರೀಯ ಕಿಸಾನ್ ವಿಕಾಸ್ ಯೋಜನೆಯಿಂದ ತಾವು ಹೇಗೆ ಫಲ ಪಡೆದುಕೊಂಡ್ರು ಅನ್ನೋದನ್ನ ಮಾತಾಡ್ತಾ ಇದ್ದಾರೆ. ಐವತ್ತು ಜನರಿಗೆ ಕೆಲಸ ಕೊಡ್ತಾ ಇದ್ದಾರೆ ಇವರು ಮಹೇಶ್ ಅವರು. ಅಂದರೆ ಇವರು ಜರ್ಬರ ಬೆಳೀತಾ ಇದ್ದಾರೆ, ಆದರೆ ಅದು ಬೇರೆ ದೇಶಗಳಿಂದ ಬರ್ತಾ ಇರೋದ್ರಿಂದ ಮಾರುಕಟ್ಟೆ ವ್ಯವಸ್ಥೆ ಸಿಗ್ತಾ ಇಲ್ಲ, ದಯವಿಟ್ಟು ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ರಶೀದ್ ಅವರೇ, ನಾವು ಈಗಾಗಲೇ ಹೇಳಿದ ಹಾಗೆ ಪ್ರಧಾನಮಂತ್ರಿಯವರು ಮಾತಾಡ್ತಾ ಇರುವಂತಹ ಧಾಟಿಯನ್ನು ನೋಡಿದ್ರೆ, ಅವರು ಬಳಸ್ತಾ ಇರುವಂತಹ ಪದಗಳನ್ನು ನೋಡ್ತು ಅಂತಂದ್ರೆ, ಈಗಾಗಲೇ ನಮ್ಮ ಹಿರಿಯಣ್ಣನ ಹಾಗೆ, ನಮ್ಮ ಮನೆಯಲ್ಲಿ ಇರುವಂತಹ ಹಿರಿಯ ವ್ಯಕ್ತಿಯ ಹಾಗೆ ನಮ್ಮ ಜೊತೆ ಆ ಸಂವಾದವನ್ನು ನಡೆಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ವೇದಿಕೆಗೆ ಈಗಾಗಲೇ ಮೈಸೂರು ಮಹಾನಗರ ಪಾಲಿಕೆಯ ಮಹಾಪೌರರು, ಹಾಗೇನೆ ನಮ್ಮ ಆರೋಗ್ಯ ಸಚಿವರಾಗಿರುವಂತಹ ಶ್ರೀ ಸುಧಾಕರ್ ಅವರು, ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಶ್ರೀ ಪ್ರತಾಪ್ ಸಿಂಹ ಅವರು, ಹಾಗೆಯೇ ಕೃಷ್ಣರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ಎ ರಾಮದಾಸ್ ಅವರು, ಹಾಗೆಯೇ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಲ್ ನಾಗೇಂದ್ರ ಅವರು ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂವಾದವನ್ನು ಮುಗಿಸಿ ಮಾನ್ಯ ಪ್ರಧಾನಮಂತ್ರಿಗಳು ವೇದಿಕೆಗೆ ಆಗಮಿಸಲಿದ್ದಾರೆ. ಎರಡು ಮಹತ್ವದ ಒಂದು ಉದ್ಘಾಟನೆಗಳು ಇಲ್ಲಿ ನಡೆಯ, ಒಂದು ಶಂಕುಸ್ಥಾಪನೆ, ಮತ್ತೊಂದು ಉದ್ಘಾಟನೆ. ಮಂತ್ರಿಗಳ ಜೊತೆಗೆ ಮಾತನಾಡುವ ಅವಕಾಶ ಸಿಕ್ಕಿರೋದ್ರಿಂದ ಫಲಾನುಭವಿಗಳ ಮುಖದಲ್ಲಿ ಬಹಳ ಸಂತೋಷ ಕಾಣ್ತಾ ಇದೆ. ಪ್ಲಾಸ್ಟಿಕ್, ದಯವಿಟ್ಟು ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಅಂತ ಪ್ರಧಾನಮಂತ್ರಿಗಳ ಜೊತೆ ಕೇಳ್ತಾ ಇದ್ದಾರೆ. ಹೌದು, ಪರಿಸರವನ್ನ ಉಳಿಸ್ಕೊಳ್ಬೇಕಾದ್ರೆ ಕರಗು ವಸ್ತುಗಳನ್ನ ಬಳಸಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಈಗ ಮಂಡ್ಯದ ಮರಿಗಡ್ರ ಜೊತೆ ಪ್ರಧಾನಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಮಂಡ್ಯದ ಮರಿಗೌಡರು ವಿವಿಧ ಯೋಜನೆಗಳನ್ನ ಅವರು ಬಳಸಿಕೊಂಡು ತಮ್ಮ ಜೀವನವನ್ನ ಸುಧಾರಿಸಿಕೊಂಡಿರುವಂತಹ ಒಬ್ಬ ಕೃಷಿಕ. ಹಾಗಾಗಿ ಈ ಇವರ ಒಂದು ಯೋಜನೆಗಳು ಏನಿವೆ, ಈ ಎಲ್ಲ ಯೋಜನೆಗಳನ್ನ ನಮ್ಮ ಜಾಗೃತ ಕೃಷಿಕರು ಪಡ್ಕೊಂಡು ತಮ್ಮ ಜೀವನವನ್ನ ಸುಧಾರಿಸಿಕೊಂಡಿದ್ದಾರೆ ಅಂತ ನಾವೀಗಾಗ್ಲೇನೆ ಹೇಳಿದ್ದೇವೆ. ಇಂಥ ಒಂದು ಮಹತ್ವಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ರೇಷ್ಮೆ ಕೃಷಿಕ ಮರಿಗೌಡರು ರೇಷ್ಮೆ ಗೂಡಿನ ಸಮಯದಲ್ಲಿ ಸಂದರ್ಭವಾಗುವ ಕೆಲವು ಸಮಸ್ಯೆಗಳನ್ನು ವಿವರಿಸ್ತಾ ಇದ್ದಾರೆ, ಮಾರುಕಟ್ಟೆಯ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರಶೀದ್ ಅವರೇ, ಈ ರೇಷ್ಮೆ ಅಂತಂದಾಗ ಚಾಮರಾಜನಗರ, ರಾಮನಗರ ಈ ಭಾಗದ ಕೆಲವು ಕೃಷಿಕರು ನಮಗೆ ಬಂದ್ಬಿಡ್ತಾರೆ. ಎನ್ಆರ್ಇಜಿ ಆಕ್ಟ್ ಏನಿದೆ ಬಂದ ಮೇಲೆ ಆರಂಭದಲ್ಲಿ ರೇಷ್ಮೆ ಕೃಷಿಕರಿಗೆ ಅದು ಅವಕಾಶ ಇರಲಿಲ್ಲ. ಅನಂತರದ ದಿನಗಳಲ್ಲಿ ರೇಷ್ಮೆ ಬೆಳೆಯುವಂತಹ ಆ ಕೃಷಿಕರಿಗೂ ಕೂಡ ಅವಕಾಶವನ್ನ ಮಾಡಿಕೊಳ್ಳಲಾಯಿತು. ಈ ಎನ್ಆರ್ಇಜಿ ಮೂಲಕ ಅನೇಕರು ತಮ್ಮ ರೇಷ್ಮೆ ಬೆಳೆಯನ್ನ ಆ ಮೂಲಕ ತಮ್ಮ ಜೀವನವನ್ನ ಬೆಳೆಯುವುದರ ಮೂಲಕ ಜೀವನವನ್ನ ಸುಧಾರಿಸಿಕೊಂಡಿದ್ದಾರೆ. ಇಂಥ ಒಂದು ಮಹತ್ವಪೂರ್ಣವಾದಂತಹ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಇದನ್ನ ಸಮರ್ಥವಾಗಿ ನಮ್ಮ ಕರ್ನಾಟಕ ಬಳಸಿಕೊಂಡಿದೆ. ಆಯಾ ಜಿಲ್ಲಾ ಪಂಚಾಯತ್ ಏನಿದೆ ಅದನ್ನ ಸಮರ್ಥವಾಗಿ ನಿರ್ವಹಿಸ್ತಾ ಹಾಗೇನ ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯನ್ನ ಪಡ್ಕೊಂಡಿದೆ ಅಂತ ಹೇಳಬಹುದು. ಈಗ ನಿತೀಶ್ ಕುಮಾರ್ ಮಾತನಾಡ್ತಾ ಇದ್ದಾರೆ. ನಿತೀಶ್ ಕುಮಾರ್ ಮಂಡ್ಯದವರು. ಮಂಡ್ಯ ಅಂತ ಇದ್ದಾಗೇನೆ ಅದು ಕೃಷಿ ಭೂಮಿ ನಮಗೆ ನೆನಪಾಗುತ್ತೆ. ಮಂಡ್ಯ ಅಂತ ಇದ್ದಾಗ್ಲೇನೆ ಸಕ್ಕರೆ ಅಂತ ನಮಗೆ ಪಾಂಡವಪುರ ತಾಲೂಕು. ನಿತೀಶ್ ಕುಮಾರ್, ಆತ್ಮೀಯರೇ, ನೀವೆಲ್ಲರೂ ಕೂಡ ನೇರ ವೀಕ್ಷಕ ವಿವರಣೆಯನ್ನ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಿಂದ ಆಲಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳೊಂದಿಗೆ ಸಂವಾದವನ್ನ ಮುಗಿಸಿ ಪ್ರಧಾನಮಂತ್ರಿಗಳು ವೇದಿಕೆಗೆ ಆಗಮಿಸ್ತಾರೆ. ಒಂದು ರೀತಿ ವರ್ಣರಂಜಿತವಾದಂತಹ ವಿಶಾಲವಾದಂತಹ ಒಂದು ಸಭಾಂಗಣ. ಆದರೆ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆಯ ಫಲಾನುಭವಿಯಾಗಿ ಅದಷ್ಟು ಶೀಘ್ರವಾಗಿ ಗುಣಮುಖರಾಗಲಿಕ್ಕೆ ಸಹಾಯ ಆಗ್ತಾ ಇದೆ ಅಂತ ಅವರು ಮಾತನಾಡಿದ್ರು. ಪ್ರಧಾನಮಂತ್ರಿಯವರು ಮೆಚ್ಚುಗೆ ಸೂಚಿಸಿದ್ದಾರೆ. ರಶೀದ್ ಅವರೇ, ಒಬ್ಬ ಜನನಾಯಕ ಹೇಗಿರಬೇಕು ಅನ್ನುವ ಒಂದು ಮಾದರಿಯ ರೂಪವಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಇದ್ದಾರೆ ಅಂತ ಅನಿಸುತ್ತೆ. ಯಾಕೆಂತಂದ್ರೆ ತಳದಿಂದ ಮೇಲಕ್ಕೆ ಹೋಗಿರೋದ್ರಿಂದ ಮಾನ್ಯ ಪ್ರಧಾನಮಂತ್ರಿಗಳು ತಳ ಸಮುದಾಯದ ನೋವು ನಲಿವು, ಅವರ ಸಂಕಷ್ಟಗಳು ಇವೆಲ್ಲವೂ ಕೂಡ ಏನು ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಯಾಕೆಂದ್ರೆ ಅನುಭವದ ಮೂಲಕ ಅದು ದಕ್ಕಿದೆ. ಯೋಜನೆಗಳನ್ನ ರೂಪಿಸುವುದು ಮಾತ್ರ ಅಲ್ಲ, ಆ ಯೋಜನೆಗಳು ಹೇಗೆ ಗ್ರಾಮ ಮಟ್ಟದಲ್ಲಿ ತಳಮಟ್ಟದಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇದೆ ಅನ್ನೋದನ್ನು ಖುದ್ದು ಪ್ರಧಾನಮಂತ್ರಿಗಳೇ ಫಲಾನುಭವಿಗಳ ಜೊತೆ ಮಾತನಾಡ್ತಾ ಖಾತರಿ ಪಡಿಸಿಕೊಳ್ತಾ ಇದ್ದಾರೆ. ಖಂಡಿತ, ನಾವು ಈಗಾಗಲೇ ಹೇಳಿದ ಹಾಗೆ ಈ ಸಭಾಂಗಣದ ತುಂಬೆಲ್ಲ ನೋಡಿದ್ರೆ ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರೇ ಸೇರಿರುವಂತದ್ದು. ಯಾಕೆಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ನಿಜ ಹೇಳಬೇಕು ಅಂತಂದ್ರೆ ಇಡೀ ಮನೆಯನ್ನ ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇರುವಂತವ್ರು ನಮ್ಮ ಗ್ರಾಮೀಣ ಹೆಣ್ಣು ಮಕ್ಕಳೇ. ಹರ್ಷೋದ್ಗಾರ ಕೇಳಬರ್ತಾ ಇದೆ, ಪ್ರಧಾನಮಂತ್ರಿಗಳನ್ನ ನೋಡುವಂತಹ ಕಾತರ ಎಲ್ಲರಿಗೂ ಕೂಡ ಇಮ್ಮಡಿಗೊಂಡಿದೆ. ನಾವು ಇನ್ನು ಬೇಗ ಬರಬೇಕು, ನಮ್ಮ ಪ್ರಧಾನಮಂತ್ರಿಗಳು ಜನ ವೇದಿಕೆಯಲ್ಲಿ ಪ್ರಧಾನಮಂತ್ರಿಗಳಿಗೆ ಕಾಯ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಬಹಳ ಸಾವಧಾನದಲ್ಲಿ ಇನ್ನೊಂದು ಕಡೆ ಫಲಾನುಭವಿಗಳ ಜೊತೆ ಆತ್ಮೀಯವಾಗಿ ಮಾತನಾಡ್ತಾ ಇದ್ದಾರೆ. ಈಗ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಅಂಬಿಕಾ ಮಾತನಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳ ಜೊತೆ. ರಶೀದ್ ಅವರೇ, ನಮ್ಮ ಇಲ್ಲಿ ಸೇರಿರುವಂತಹ ಜನರ ಸಹನೆ ಒಂದ್ ರೀತಿ ಕಡಿಮೆ ಆಗ್ತಾ ಇದೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ತಮ್ಮ ನೆಚ್ಚಿನ ನಾಯಕನನ್ನು ನೋಡುವಂತಹ ಕಾತರ ಅವರಲ್ಲಿ ಕಾಣ್ತಾ ಇದೆ. ಈಗಾಗ್ಲೇನೆ 2.5-3 ಗಂಟೆಗಳ ಕಾಲ ಅವರು ಕಾದಿದ್ದಾರೆ. ಪ್ರಧಾನಮಂತ್ರಿಗಳು ಅಷ್ಟೇ ಸಾವಧಾನವಾಗಿ ಜನರ ಮಾತುಗಳನ್ನು ಆತ್ಮೀಯವಾಗಿ ವಿಚಾರಿಸಿಕೊಳ್ತಾ ಇದ್ದಾರೆ. ಹೌದು ಹೌದು, ಮೋದಿ ಮೋದಿ ಎನ್ನುವಂತಹ ಈ ಉದ್ಗಾರ ಏನಿದೆ ಅದು ಹೆಚ್ಚಾಗ್ತಾ ಇದೆ. ಅದರಲ್ಲೇ ಗೊತ್ತಾಗತ್ತೆ ನಮ್ಮ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳ ಜನಪ್ರೀತಿ, ಜನಮೆಚ್ಚುಗೆ, ಅವರ ಅಚ್ಚುಮೆಚ್ಚಿನ ಮಾತುಗಳು, ಹಾಗೇನೆ ಅವರು ನೀಡಿರುವಂತಹ ಯೋಜನೆಗಳ ಮೂಲಕ ನೀಡಿರುವಂತಹ ಕೊಡುಗೆಗಳು ಇವೆಲ್ಲವೂ ಕೂಡ ಇಲ್ಲಿ ನೆನಪಾಗತ್ತೆ. ಆ ಮೂಲಕ ಅದನ್ನ ಪಡ್ಕೊಂಡಿರುವಂತಹ ಪಡೆಯ ಬಯಸುವ ಮಂದಿ ಮೋದಿ ಅವರು ಟೈಲರಿಂಗ್ ವೃತ್ತಿಯ ಮುಖಾಂತರ ಪ್ರಧಾನಮಂತ್ರಿಗಳ ಯೋಜನೆಯ ಫಲಾನುಭವಿ ಟೈಲರಿಂಗ್ ಉದ್ಯಮ ಮುಖಾಂತರ ಅವರು ತಮ್ಮ ಸ್ವಾವಲಂಬನೆಯ ಜೀವನವನ್ನು ನಡೆಸ್ತಾ ಇದೀವಿ ಅಂತ ಪ್ರಧಾನಮಂತ್ರಿ. ಕೋವಿಡ್ ಸಂದರ್ಭದಲ್ಲಿ ಅನೇಕ ಈ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಂತಹ ಅಥವಾ ಗುಡಿ ಕೈಗಾರಿಕೆಯಲ್ಲಿ ಇದ್ದಂತಹ ಕೆಲವು ಮಂದಿ ಸಂಕಷ್ಟಕ್ಕೆ ಈಡಾಗಿ ಯುಸಿ ಓದಿ ಟೈಲರಿಂಗ್ ಮಾಡಿ ಕಲಿತು ಟೈಲರಿಂಗ್ ಮಾಡ್ತಾ ಇರುವ ಚಾಮರಾಜನಗರದ ಅಂಬಿಕಾ. ಆಹಾ, ಏನಾಗುತ್ತೆ ರಶೀದ್ ಅವರೇ, ನಾವು ಓದ್ಬಿಟ್ಟಿದ್ದೇವೆ, ನಾವು ಯಾವ ಉದ್ಯೋಗ ಮಾಡಬೇಕು ಅನ್ನುವಂತಹ ಒಂದು ಡೈಲಮಾದಲ್ಲಿ ಇರ್ತಾರೆ. ಪ್ರಧಾನಮಂತ್ರಿಗಳು ಅಂಬಿಕಾ ಅವ್ರ ಜೊತೆ ನನಗೊಂದು ಕುರ್ತಾ ಹೊಲಿಸ್ಕೊಡ್ಬೋದಾ ಅಂತ ಕೇಳ್ತಾ ಇದಾರೆ. ಖಂಡಿತ ಸರ್, ಖಂಡಿತ ಸರ್, ನನಗೆ ಹೆಮ್ಮೆ ಅಂತ ಹೇಳ್ತಾ ಇದಾರೆ ಅಂಬಿಕಾ. ಪ್ರಧಾನಮಂತ್ರಿಯವರು ಆ ಕುರ್ತಾವನ್ನ ಬಹಳ ಹೆಚ್ಚಾಗಿ ಪ್ರೀತಿಸ್ತಾರೆ ಗೊತ್ತಿದೆ ನಮ್ಗೆ. ಅದು ಅದೊಂದು ಅಭಿಮಾನ, ಅದು ಟೈಲರಿಂಗ್ ವೃತ್ತಿಯಲ್ಲಿ ಇರುವಂತ ನನ್ನ ಕುರ್ತಾ ಹೊಲ್ದು ಕೊಡ್ತೀಯಾ ನೀನು ಅಂತಂದ್ರೆ ಅದೆಂತ ಒಂದು ಮನದಾಳದ ಮಾತು ಅದು ಪ್ರಧಾನಮಂತ್ರಿಯವ್ರದ್ದು. ನಿಜಕ್ಕೂ ಸಂತೋಷ ಆಗುತ್ತೆ ಅಂತ ಮಾತುಗಳನ್ನ ಪ್ರಧಾನಮಂತ್ರಿಯವರು ಕುರ್ತಾ ಕೇಳಿದ್ರು ಅಂಬಿಕಾ ಅವರು, ಬಹಳ ನನಗೆ ಹೆಮ್ಮೆಯ ವಿಷಯ. ನಾನು ಧನ್ಯ, ನಾನು ಹೊಲಿದ ಕುರ್ತಾ ತೊಟ್ಕೊಂಡ್ರೆ ಅಂತ. ನೋಡಿ ರಶೀದ್ ಅವರೇ, ನಮ್ಮ ಪ್ರಧಾನಮಂತ್ರಿಗಳ ಮುಖದಲ್ಲಿ ಯಾವ ರೀತಿಯ ನಗು, ಅದು ಈಗ ಚಾಮರಾಜನಗರ ಜಿಲ್ಲೆಯ ನಾಗರಾಜ್ ಅವರು ಮಾತನಾಡ್ತಾ ಇದ್ದಾರೆ. ನಾಗರಾಜ್ ಅವರು ಕೂಡ ಚಾಮರಾಜನಗರದ ಒಂದು ಕುಗ್ರಾಮದಿಂದ ಬಂದಿರುವಂತಹ ಒಬ್ಬ ಕೃಷಿಕ. ಅವರು ಕೂಡ ವಿವಿಧ ಕೃಷಿ ಚಟುವಟಿಕೆಗಳನ್ನು ನಡೆಸ್ತಾ ತಮ್ಮ ಬದುಕನ್ನ ಕಟ್ಕೊಂಡಂತವರು ಅವರು. ಈಗ ಹಾಸನದ ಕಿರಣ್ ಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಈ ಕಿರಣ್ ಕುಮಾರ್ ಅವರು PM ಕಿಸಾನ್ ಮತ್ತೆ PMKSY ಕೃಷಿ ಸಿಂಚಾಯಿ ಯೋಜನೆ, ಆತ್ಮ ಯೋಜನೆಯ ಫಲಾನುಭವಿ, ಹೀಗೆ ಈ ಎಲ್ಲ ಯೋಜನೆಗಳನ್ನು ಬಳಸಿಕೊಂಡು ತಮ್ಮ ಕೃಷಿ ಚಟುವಟಿಕೆಯನ್ನು ನಡೆಸ್ತಾ ಇರುವಂತಹ ಒಬ್ಬ ಕೃಷಿಕ ಮತ್ತೆ ಒಬ್ಬ ಯಶಸ್ವಿ ಕೃಷಿಕ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಇವರು ಹಾಸನ ಜಿಲ್ಲೆಯ ಪುಟ್ಟರಂಗನಾಥ ಅವರು ಪ್ರಧಾನಮಂತ್ರಿಗಳ ಜೊತೆ ಮಾತನಾಡ್ತಾ ಇದ್ದಾರೆ. ಬಹುಶಃ ಇದು ಪುಟ್ಟರಂಗನಾಥ್ ಅವರನ್ನ ಮಾತಾಡಿಸಿದ ನಂತರದಲ್ಲಿ ಇನ್ನೊಬ್ಬರು ಉಳ್ಕೊಳ್ತಾರೆ, ಅವರನ್ನ ಮಾತಾಡಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ವೇದಿಕೆಗೆ ಬರ್ತಾರೆ. ಆತ್ಮೀಯರೇ, ನೇರ ವೀಕ್ಷಕ ವಿವರಣೆಯನ್ನ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಿಂದ ತಾವೆಲ್ಲರೂ ಆಕಾಶವಾಣಿ ಮೂಲಕ ಕೇಳ್ತಾ ಇದ್ದೀರಿ. ರಾಜ್ಯವ್ಯಾಪಿ ಜಾಲದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಪ್ರಧಾನಮಂತ್ರಿಗಳು ತಮ್ಮ ಸಂವಾದವನ್ನ ಮುಗಿಸ್ತಾ ಇದ್ದಾರೆ. ಸಂವಾದದ ಜೊತೆ ಪಾಲ್ಗೊಂಡ ಎಲ್ಲ ಫಲಾನುಭವಿಗಳಿಗೆ ಧನ್ಯವಾದ ಹೇಳ್ತಾ ಇದ್ದಾರೆ, ತಮ್ಮ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ಅಂತಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಬಹಳ ಪ್ರೀತಿ ಅನ್ನುವಂಥದ್ದು ಕೆಲವು ಸಂದರ್ಭಗಳಲ್ಲಿ ನಾವು ಕೇಳಪಟ್ಟಿದ್ದೇವೆ. ನಾಳೆ ನಡೆಯಲಿರುವಂತಹ ಯೋಗ ದಿನಾಚರಣೆಯಲ್ಲಿ ಪ್ರಧಾನಮಂತ್ರಿಗಳ ಜೊತೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೀವೆಲ್ಲ ಫಲಾನುಭವಿಗಳು, ಇಷ್ಟು ಮಾತ್ರ ಮಾಡಿದ್ರೆ ಸಾಲದು, ನಿಮ್ಮ ಹಾಗಿರುವ ಅಥವಾ ನಿಮಗಿಂತ ಬಡತನದಲ್ಲಿರುವ, ಕಷ್ಟದಲ್ಲಿರುವ ನಿಮ್ಮ ಸುತ್ತಮುತ್ತಲಿನವರಿಗೆ ನಮ್ಮ ಸರ್ಕಾರದ ಯೋಜನೆಗಳನ್ನು ನೀವು ದಯವಿಟ್ಟು ಮಾಹಿತಿ ಸಲ್ಲಿಸಿ ಅವರು ಕೂಡ ಇದರ ಫಲ ಪಡೀಲಿ ಅಂತ ಹೇಳಿ ಈಗ ಸಂವಾದ ಮುಗಿಸಿ ಪ್ರಧಾನಮಂತ್ರಿಗಳೆಲ್ಲರಿಗೂ ನಮಸ್ಕರಿಸಿ ಈಗ ಅಲ್ಲಿಂದ ಹೊರ ತೆರಳ್ತಾ ಇದ್ದಾರೆ, ವೇದಿಕೆಯತ್ತ ಬರ್ತಾ ಇದ್ದಾರೆ. ಈ ಕಡೆ ವೇದಿಕೆಯಲ್ಲಿ ಜನರ ಜಯಘೋಷ ಮುಗಿಲು ಮುಟ್ತಾ ಇದೆ. ರಶೀದ್ ಅವರೇ, ಈಗಾಗಲೇ ವೇದಿಕೆಗೆ ಕೇಂದ್ರ ಸಚಿವರಾಗಿರುವಂತಹ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ. ಸಂವಾದ ಕಾರ್ಯಕ್ರಮ ಮುಗಿದಿದೆ. ಈಗ ಪ್ರಧಾನಮಂತ್ರಿಗಳ ಆಗಮನ ಆಗಿದೆ. ಶ್ವೇತ ವಸ್ತ್ರಧಾರಿಯಾಗಿ ಮಾನ್ಯ ಪ್ರಧಾನಮಂತ್ರಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾಗಲೇ ಜನರ ಹರ್ಷೋತ್ಕಾರ ಮುಗಿಲು ಮುಟ್ತಾ ಇದೆ. ಇಡೀ ಮೈಸೂರಿಗೆ ಕೇಳಿಸುವ ಹಾಗೆ ಉದ್ಗಾರ ಬರ್ತಾ ಇದೆ. ಕೈಯನ್ನು ಬೀಸುವುದರ ಮೂಲಕ ನಾನಿದ್ದೇನೆ ಈ ರಾಷ್ಟ್ರದ ನಿರ್ಮಾಣದ ಸಂದರ್ಭದಲ್ಲಿ, ನಿಮ್ಮೆಲ್ಲರ ಒಂದು ಅಭಿಮಾನ ಇದ್ದದ್ದೇ, ಆದರೆ ನಾನು ನಿಮ್ಮೊಡನೆ ಈ ದೇಶವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ತೇನೆ ಅನ್ನುವಂತಹ ಒಂದು ಆಶಾವಾದದ ಮುಖಭಾವ ಮೋದಿಯವರ ಮುಖದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಅವರ ಜೊತೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ. ಹಾಗೆಯೇ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿರುವಂತಹ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಇದ್ದಾರೆ. ವೇದಿಕೆಯ ಕಾರ್ಯಕ್ರಮ ಅಧಿಕೃತವಾಗಿ ಈಗ ಪ್ರಾರಂಭವಾಗ್ತಾ ಇದೆ. ಮೋದಿಯವರ ಮುಖದಲ್ಲಿ ಈ ಗೋಧೂಳಿಯ ಸಮಯದಲ್ಲಿ ಈ ನಮ್ಮ ತಮ್ಮ ಅಚ್ಚುಮೆಚ್ಚಿನ ಶಾಸಕರಾಗಿರುವಂತಹ ಎ ರಾಮದಾಸ್ ಅವರಿಗೆ ಗುದ್ದುವುದರ ಮೂಲಕ ತಮ್ಮ ಅಭಿಮಾನವನ್ನು ಅವರು ತೋರ್ಪಡಿಸ್ತಾ ಇದ್ದಾರೆ. ಇದು ಮೋದಿಯವರು ತಮ್ಮ ಸಹೋದ್ಯೋಗಿಗಳು ಅಥವಾ ಸಹ ಶಾಸಕರಲ್ಲಿ ತೋರಿಸುವಂತಹ, ಸಹ ಸಂಸದರಲ್ಲಿ ತೋರಿಸುವಂತಹ ಪ್ರೀತಿ. ತಮ್ಮ ಎಡಗೈಯನ್ನು ಬೀಸುವುದರ ಮೂಲಕ ವೇದಿಕೆಯ ಬಲಭಾಗದಲ್ಲಿರುವಂತಹ ಜನರನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ತಮ್ಮ ನಿಮ್ಮೆಲ್ಲರ ಅಭಿಮಾನ ಇದ್ದದ್ದೇ, ಆದರೆ ಇಂಥ ಹತ್ತಾರು ಕಾರ್ಯಕ್ರಮಗಳನ್ನು, ನೂರಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ತೇವೆ ಎನ್ನುವಂತಹ ಒಂದು ಒಂದು ಮುಖಭಾವ ಅವರಲ್ಲಿ ಕಾಣ್ತಾ ಇದೆ. ಈಗ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಗೌರವವನ್ನು ನೀಡಲಾಗ್ತಾ ಇದೆ. ಮೈಸೂರು ಸಂಪ್ರದಾಯದಂತೆ ಮೈಸೂರು ಪೇಟವನ್ನು ಧರಿಸಲಾಗ್ತಾ ಇದೆ. ಸುಂದರವಾಗಿರುವಂತಹ ಪೇಟ ಶಾಲನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೊದಿಸ್ತಾ ಇದ್ದಾರೆ. ಈಗ ಮೈಸೂರು ಪೇಟವನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ತೊಡಿಸ್ತಾ ಇದ್ದಾರೆ. ಇದೊಂದು ಅವಿಸ್ಮರಣೀಯವಾದಂತಹ ಒಂದು ಸಂದರ್ಭ. ಅತ್ಯಂತ ಸುಂದರವಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಪೇಟವನ್ನು ಧರಿಸಿ, ಶಾಲನ್ನು ಧರಿಸಿ ಕಾಣಿಸ್ತಾ ಇದ್ದಾರೆ. ಶ್ವೇತ ವಸ್ತ್ರಧಾರಿಯಾಗಿರುವಂತಹ ಮಾನ್ಯ ಪ್ರಧಾನಮಂತ್ರಿಗಳು ಈ ವೇದಿಕೆಯ ಪ್ರಮುಖ ಆಕರ್ಷಣೆ. ಇಂದು ನಡೆಯಲಿರುವಂತಹ ಈ ಕಾರ್ಯಕ್ರಮವನ್ನು ರಾಜ್ಯವ್ಯಾಪಿ ಜಾಲದಲ್ಲಿ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಿಂದ ನೇರ ವೀಕ್ಷಕ ವಿವರಣೆಯನ್ನು ಅಬ್ದುಲ್ ರಶೀದ್ ಹಾಗೂ ನಾನು ಡಾಕ್ಟರ್ ಮೈಸೂರು ಉಮೇಶ್ ನೀಡ್ತಾ ಇದ್ದೇವೆ. ಈಗ ನಾಡಗೀತೆ ಪ್ರಾರಂಭವಾಗ್ತಾ ಇದೆ. ಕುವೆಂಪು ವಿರಚಿತ ನಾಡಗೀತೆ. ಹಲೋ